ನೆನ್ಸಿ ನೆನ್ಸಿ ಇಟ್ಕೊಂಡು ತುತ್ತ ಆಮೇಲೆ ಸುಣ್ಣದ ನೀರಲ್ಲೇ ಸುಣ್ಣನ ನೆನ್ಸ್ಕೊಂಡು ಸುಣ್ಣದ ನೀರಲ್ಲೇ ಮಿಕ್ಸ್ ಇಟ್ಟು ಮಾಡಿ ಹಾಕು ಲಾಸ್ಟಿಗೆ ಅದನ್ನ ರಾಳ ಇದನ್ನ ಹಾಕ್ಬಿಡೋ ಮಿಕ್ಸ್ ಇಟ್ಟು ಮಾಡ್ಕೊಳ್ಳೋದು. ಅಕಸ್ಮಾತ್ ಹೊಡಿಲಿಕ್ಕೆ ಆಗದೆ ಮಳೆ ಬಂದು ಎರಡು ದಿವಸ ಬಿಟ್ಟು ಹೋದು ಅಂತ ಹೇಳಿದ್ರೆ ಆಮೇಲೆ ಮತ್ತೆ ಎರಡು ಕೆಜಿ ಸುಣ್ಣ ಜಾಸ್ತಿ ಹಾಕ್ಬಿಡ್ತಿದ್ದು. ಆ ಸುಣ್ಣದ ಪೌರು ಕಡಿಮೆ ಇದೆ ಹೋಗಿರುತ್ತೆ ಅನ್ಕೊಂಡು ಮಳೆ ಜಾಸ್ತಿ ಅಲ್ಲ ಎರಡು ದಿವಸ ಕಾದು ಹೊಡೆದಿದ್ದು ಇದೆ. ಅವಿನಾಶ್ ಅವರು ತಾವು ಸಹ ಈಗ ಶೇಕಡ ಎರಡು ಪ್ರಮಾಣದಲ್ಲೇ ಬೋರ್ಡ್ ಹಾಕ್ತಿದ್ದೀರಾ? ನೂರು ಸೇರಿ ನಂಡೆ ಅದಕ್ಕೆ ಎರಡು ಕೆಜಿ ಹಾಕ್ತಿದ್ದೆ ನಾವು ಅಷ್ಟೇ. ಈಗ 200 ಲೀಟರ್ ಇಂದ ಡ್ರಮ್ ಅದಕ್ಕೆ 4 ಹಾಕ್ತಾರೆ ಅಷ್ಟೇ. ಈ ವರ್ಷ ಕೂಡ ಹಿಂದಿನ ರೀತಿ ಹಿಂದೆ ಇವರು ಹೇಳಿದಂಗೆ ತುಂಬಾ ಮಳೆ ಇರ್ತಿತ್ತು ಹೇಳಿದ್ರು ಅದೇ ರೀತಿ ಮಳೆ ಈ ವರ್ಷ ಕೂಡ ಇದೆ ನಮಗೀಗ. ಹಂಗಾಗಿ ಈ ವರ್ಷ ನಮ್ಮ ಮಲೆನಾಡು ಭಾಗದಲ್ಲಿ ತುಂಬಾ ಕೊಳೆ ಬಂದು ಹೋಗೋದು ನಮ್ಮಲ್ಲೂ ಈಗಾಗಲೇ ಕೊಳೆ ಬಂದಿದೆ. ಯಾಕಂದ್ರೆ ಈ ವರ್ಷ ನಾವು ಹೊಡೆದು ಈಗಾಗಲೇ ಔಷಧಿ ಒಂದು ತಿಂಗಳಾಯ್ತು ಅದು ತುಂಬಾ ಅಂದ್ರೆ ತುಂಬಾ ಮಳೆ ಬಂದೋಗಿದೆ ಈಗಂತೂ. ಆದ್ರಿಂದ ಈಗಾಗಲೇ ಕೊಳೆ ರೋಗ ಪ್ರಾರಂಭ ಆಗಿದೆ ನಮ್ಮಲ್ಲೆಲ್ಲ ಈಗ. ಆದ್ರೆ ಸ್ಪ್ರೇ ಮಾಡಕ್ ಆಗ್ತಾ ಇದೆ ಯಾಕಂದ್ರೆ ಮಳೆ ಬರ್ತಾನೆ ಇದೆ ಮರ ಹತ್ತೋರು ಇಲ್ಲ ಹತ್ತಿದ್ರು ಕೂಡ ಸ್ಪ್ರೇ ಮಾಡಕ್ ಆಗಲ್ಲ ಮಳೆ ಅಪಾಯ ಇದೆ. ಆದ್ರಿಂದ ಈ ವರ್ಷ ನಮಗೆ ಕೊಳೆ ರೋಗದ ಅಡಿಕೆ ಓಡಿಸೋಣ ಸ್ವಲ್ಪ ಕಷ್ಟನೇ ಆಗ್ತದೆ ಈಗ. ಇನ್ನು ಅಡಿಕೆ ರೇಖೆ ನೀವೇ ಸ್ವಂತ ಮಾಡ್ತೀರೋ? ಸ್ವಂತ ಮಾಡ್ತೀವಿ. ಈಗ ಬೇಸು ಕ್ರಮಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನಾವು ದೊಡ್ಡದ ಹಂಡೆ ಮಾಡಿದೀವಿ ಅದರಲ್ಲಿ ಒಂದ್ಸರಿ ಒಂದು ಹಂಡೆಲ್ಲಿ ಒಂದ್ಸರಿ ಬೇಯಿಸಿದ್ರೆ ಸುಮಾರು 90 ಒಂದು ಕ್ವಿಂಟಲ್ವರೆಗೆ ಅಡಿಕೆ ಒಣ ಅಡಿಕೆ ಬರ್ತದೆ. ಆಮೇಲೆ ಈ ಅಡಿಕೆ ಸುಲಿಯೋಕೆ ಮಿಷನ್ ಬಂದಿದೆ ಈಗ ಅದು ಸ್ವಲ್ಪ ಅನುಕೂಲ. ಮಿಷನ್ ಬಂದು ಕೂಡ ಒಂದು ಉತ್ತಮರ ಅಂತ ಒಂದು ಕ್ವಾಲಿಟಿ ಬರಲ್ಲ ಅದರಲ್ಲಿ. ಅಂದ್ರೆ ಸ್ವಲ್ಪ ನಮ್ಮ ಕೈ ಕೆಲಸನೂ ಆಗುತ್ತೆ ಅದರಲ್ಲಿ. ಅಂದ್ರೆ ಕೈಯಲ್ಲಿ ಸುಲಿದು ಮಾಡೋಕ್ಕಿಂತ ಮಿಷನ್ ಅಡ್ಡಿಲ್ಲ ಅಂತ ಆಗಿದೆ. ಹಿಂದಿನ ತರ ಕೈಯಲ್ಲಿ ಸುಲಿಯೋ ಪದ್ಧತಿ ಇಲ್ಲ, ಹಿಂದೆ ಕಟ್ ಮಾಡ್ತಾ ಇದ್ದೀವಿ ನಾವು ಮಲೆನಾಡಲ್ಲೆಲ್ಲ. ಈಗ ನಾವು ಕಟ್ ಮಾಡೋ ಪದ್ಧತಿ ಇಲ್ಲ, ಈಗ ಏನಾದ್ರೂ ಉಂಡೆ ಅಡಿಕೆ ಮಾಡ್ತಾ ಇದ್ದೀವಿ. ಮತ್ತೆ ಒಣಸೋದಕ್ಕೆಲ್ಲ ಅಡಿಕೆ ತಟ್ಟಿ ಇತ್ತು ಹಿಂದೆಲ್ಲ, ಈಗ ತಟ್ಟಿ ಎಲ್ಲ ತುಂಬಾ ದುಬಾರಿಯಾಗಿ ನಾವೆಲ್ಲ ಮೆಶ್ ಟ್ರೇ ಮಾಡ್ಕೊಂಡಿದ್ದೀವಿ. ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳಾಗಿದ್ದಾವೆ. ಹಂಡನೂ ಅಷ್ಟೇ, ಮುಂಚೆ ಕಟ್ಟಿಗೆ ಒಲೆಯಲ್ಲಿ ಬೇಯಿಸ್ತಾ ಇದ್ರು ಮತ್ತೆ ಬೇಗ ಬೇಯ್ತಾ ಇರಲಿಲ್ಲ. ಈಗ ನಾವು ಸಿಪ್ಪೆದು ತುಂಬಾ ಸ್ವಲ್ಪ ಉತ್ತಮ ತಂತ್ರಜ್ಞಾನದ ಒಲೆ ಅದು, ಅದನ್ನು ನಾವು ಸಿಪ್ಪೆ ಹಾಕಿ ಬೇಯಿಸಿದ್ವಿ. ನಮಗೆ ಸುಲಭ ಕೆಲಸ ಸುಲಭ ಆಗಿದೆ ಮತ್ತೆ ಬಹಳ ಬೇಗ ಬೆಂಕಿ ಕಾವು ಬಂದು ಬೇಗ ಬೇಯುತ್ತಿದೆ. ಸುಮಾರು ಎಷ್ಟು ಗಂಟೆಗಳ ಕಾಲ ಬೇಯಿಸ್ತೀವಿ? ನಾವು 1.5 ಗಂಟೆ ಬೇಯಿಸ್ಬಿಡ್ತೀವಿ ಅಷ್ಟೇ, 1.5-1.75 ಗಂಟೆ ಅಷ್ಟೇ. ಹೆಚ್ಚಿಗೆ ಏನು ಬೇಯಿಸುವಂತ ಅಗತ್ಯ ಬರೋದಿಲ್ಲ. ರಾಶಿ ಇಡೀ ಆಗಿರೋದ್ರಿಂದ ಹಸ ಬೆಟ್ಟೆ ಕಟ್ ಮಾಡಿ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಬೇಯಿಸಬೇಕಾಗತ್ತೆ. ಅದೆಲ್ಲ ಸ್ವಲ್ಪ ಈಗ ಬದಲಾವಣೆ ಆಗಿದೆ ನಮಗೀಗ. ಶಿವಸ್ಮೂರ್ತಿಗಳೇ, ತೀರ್ಥಳ್ಳಿ ಭಾಗದ ಅಡಿಕೆ ಅಂತ ಹೇಳಂತಂದ್ರೆ ಬಹಳ ಗುಣಮಟ್ಟದ ಅಡಿಕೆ, ಬಹಳ ಚೆನ್ನಾಗಿರುತ್ತೆ ಮತ್ತೆ ಹೆಸರುವಾಸಿ. ಈಗ ಅಡಿಕೆ ಬೇಯಿಸೋ ಕ್ರಮ ಎಲ್ಲ ಹಿಂದೆ ಹೇಗಿತ್ತು? ಅದು ಹಿಂದೆ ಬೇಯಿಸೋದಂದೇಳಿ ನಾವು ಚೊಗರು ಅಂತ ಮಾಡ್ಕಿಂತಿತ್ತು. ಫಸ್ಟ್ ಚೊಗರು ಅಂತ ಹೇಳಿ ಅದಕ್ಕೆ ನೇರಳೆ ತೆಪ್ಪೆ ಗಿಪ್ಪೆ ಬೆಲ್ಲ ಹಾಕಿ ಎಲ್ಲ ಮಾಡ್ಕಿಂತಿತ್ತು. ಆಮೇಲೆ ಬೇಯಿಸೋದಿದೆಯಲ್ಲ, ನಾವೆಲ್ಲ ಹಸ ಬೆಟ್ಟೆ ಮಾಡೋದವಾಗ 3 ಗಂಟೆ ಕಾಲ ಬೇಯಿಸ್ತಿತ್ತು. ಬೇಯಿಸಿದ್ರೆ ಅದು ಕಂಪ್ಲೀಟ್ ನಮ್ಗೆ ಹಿಂಗೆ ಕೋಲ್ ಹಾಕಿ ಹಿಂಗೆ ತೆಗೆದ್ರೆ ನೂಲ್ ಬರ್ಬೇಕು, ಅದಕ್ಕೆ ಕಂಪ್ಲೀಟ್ ನೂಲ್ ಬಂದ್ರೆ ಒಳ್ಳೆ ರೀತಿಲಿ ಬೆಂದಿದೆ ಅಂತೇಳಿ. ಅದು ಕಲರ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ಹಿಂಗೆ ನೋಡಿದ್ಕೊಳ್ಳಿ ಕಲರ್. ಆವಾಗ ನಾವು ಅದನ್ನ ಒಣಸ್ತಿದ್ದು, ಒಣಸಿ ಅದನ್ನ ಒಂದು ದಿವಸ ಇಬ್ಬನಿ ಬಿಡ್ತಿತ್ತು ರಾತ್ರಿ. ಒಂದ್ ದಿವಸ ರಾತ್ರಿ ಇಬ್ಬನಿ ಬಿಡಿ, ಇವತ್ತು ಒಣಗಿದು ಮಗಿಯಲ್ಲ ನಾಳೆ ಮಗಿಯೋದು. ಆವಾಗ ಒಳ್ಳೆ ಕಲರು ಒಳ್ಳೆ ಇದು ಬರ್ತಿತ್ತು, ಸಣ್ಣ ತಳಿ ಒಳ್ಳೆ ಬರ್ತಿತ್ತು. ಆಮೇಲೆ ಸಣ್ಣ ತಳಿ ನೋಡಿ ಬೀಜಕ್ ಬಿಡೋದು ಅಷ್ಟೇ, ಹಳೆ ಮರದ ನೋಡಿ ಸಣ್ಣ ಅಡಿಕೆ ನೋಡಿ ಬೀಜಕ್ ಬಿಡ್ತಿದ್ರು ಅಂತೇಳಿ, ತಳಿ ಒಳ್ಳೇದು ಬರ್ತಿತ್ತು. ಈಗ ಅಡಿಕೆ ಬಣ್ಣ ಬರಬೇಕಾದ್ರೆ ಮತ್ತೆ ಶೈನಿಂಗ್ ಬರಬೇಕಾದ್ರೆ ಅದಕ್ಕೆ ಎಣ್ಣೆ ಮತ್ತೆ ಬೆಲ್ಲ ಇನ್ನೇನೇನೆಲ್ಲ ಹಾಕುವಂತ ಪದ್ಧತಿಗಳಿವೆ, ನೀವು ಆತರ ಎಲ್ಲ ಹಾಕ್ತಾ ಇದ್ರ? ಹಾಕ್ತಿದ್ದು ಮೊದ್ಲಿಂದ, ಶೇಂಗಾ ಎಣ್ಣೆ, ಒಳ್ಳೆಣ್ಣೆ, ಬೆಲ್ಲ, ಆಮೇಲೆ ನೇರಳೆ ತೆಪ್ಪೆ ಅಂತ ಆ ಕೆಂಪು ಜಾತಿ ಮತ್ತೊಂದು ಜಾತಿ ಸಿಕ್ತಿತ್ತು, ಅವನ್ ತಂದು ಮೊದ್ಲು ಬೇಯಿಸ್ಬಿಡೋದು ಹಂಡೇಲಿ, ಬೇಯಿಸ್ಕೊಂಡು ಮೊದ್ಲು ಚೊಗರ ಮಾಡ್ಕೊಳೋದು, ಆಮೇಲೆ ಬೇಯಿಸಕ್ ಶುರು ಮಾಡೋದು ಫಸ್ಟ್ ಅಂತೆ. ಆಮೇಲೆ ಬೇಯಿಸ್ತಾ ಬೇಯಿಸ್ತಾ ಅದಾಗೆ ಅಡಿಕೆದೆ ಕೆಂಪು ಬಿಟ್ಟು ಬಿಟ್ಟು ಅದಾಗೆ ಚೊಗರ ಹಾಕ್ಬಿಡುತ್ತೆ. ಬೇಯಿಸ್ತಾ ಬೇಯಿಸ್ತಾ ಬೇಯಿಸ್ತಿದ್ದಂಗು ನಾವು ದಿವಸ ಒಂದೊಂದು ಹಂಡೆ ಬೇಯಿಸ್ತಿದ್ದಂಗು ಕಲರ್ ಚೆನ್ನಾಗಿ ಬರ್ತಿರುತ್ತೆ. ಆಮೇಲೆ ಎರಡನೇ ಕ್ವಿಲ್ ಶುರು ಮಾಡಿದ್ವಿ, ಒಂದನೇ ಕ್ವಿಲ್ ಎರಡನೇ ಕ್ವಿಲ್ 15 ದಿವಸ ಬಿಟ್ಟು ಮತ್ತೆ ಬೇಯಿಸಕ್ ಶುರು ಮಾಡಿದ್ರೆ ಒಂಚೂರು ಹುಳಿ ಬಂದಿರುತ್ತೆ ಚೊಗರು, ಅವಾಗ ಒಂಚೂರು ಬೆಲ್ಲ ಗಿಲ್ಲ ಹಾಕೊಂಡ್ರೆ ಕರೆಕ್ಟ್ ಮತ್ತೆ ಚೆನ್ನಾಗಿ. ಸುಮಾರು ಎಷ್ಟು ಬಿಸಿಲು ಒಣಗಿಸ್ತಾ ಇದ್ರಿ? ನಾವು ಅವಾಗ 7-8 ಬಿಸಿಲು ಒಣಸ್ತಿದ್ದವಾಗ ಸ್ವಲ್ಪ ಇಡೋದು ಅಂದ್ರೆ 7-8 ಬಿಸಿಲು ಒಣಸ್ತಿದ್ವಿ. ಸೊ ಈ ಕ್ರಮದಲ್ಲಿ ಉತ್ತಮ ಗುಣಮಟ್ಟದ ಅಡಿಕೆಯನ್ನು ನೀವು ಮಾಡ್ತಾ ಇದ್ರಿ. ಈಗ ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ಅಡಿಕೆಗಳಿಗೂ ತುಂಬಾ ಕಡಿಮೆ ಆಗಿದೆ. ಯಾಕೆಂದ್ರೆ ಈಗ ಅಡಿಕೆ ಫಸಲು ಜಾಸ್ತಿ ಆಯಿತು, ಆ ಗುಣಮಟ್ಟವನ್ನು ಕಾಪಾಡ್ಕೊಂಡು ಮೇಂಟೈನ್ ಮಾಡೋಕೆ ರೈತರಿಗೆ ಆಗಲಿಲ್ಲ. ಮತ್ತೆ ಹಿಂದೆ ಚಪ್ಪರಗಳನ್ನು ಹಾಕಿ ಒಳ್ಳೆ ರೀತಿ ದಬ್ಬೆ ಚಪ್ಪರ ಮಾಡಿ ಅದ್ರ ಮೇಲೆ ಒಣಸ ಪದ್ಧತಿ ಇತ್ತು, ತುಂಬಾ ಸೂಕ್ಷ್ಮವಾಗಿ ಕೆಲಸ. ಯಾಕೆಂದ್ರೆ ಅಡಿಕೆ ಪ್ರಮಾಣ ಕಡಿಮೆ ಇತ್ತು, ರೈತರಿಗೆ ಅಂದ್ರೆ ಸ್ವಲ್ಪ ಕಡಿಮೆ. ಆಮೇಲೆ ಕೆಲಸಗಾರರು ಒಂದು ನುರಿತ ಕೆಲಸಗಾರರು ಸಿಗ್ತಾ ಇದ್ರು, ಒಳ್ಳೆ ಕೆಲಸಗಾರರು ಜವಾಬ್ದಾರಿ ಇರ್ತಕ್ಕಂಥ ಸಿಗ್ತಾ ಇದ್ರು, ಒಳ್ಳೆ ರೀತಿಲಿ ಮಾಡ್ತಾ ಇದ್ರು. ಈಗೇನಾಗಿದೆ ಅಂದ್ರೆ ಅಡಿಕೆ ಪ್ರಮಾಣ ಜಾಸ್ತಿ ಆಗಿದೆ, ಉತ್ತಮ ಗುಣಮಟ್ಟದ ಕೆಲಸಗಾರ ಸಿಗೋದಿಲ್ಲ, ಅವರಿಗೆ ಜವಾಬ್ದಾರಿ ಇರೋದಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ, ಆಮೇಲೆ ಒಳ್ಳೆ ಬಣ್ಣ ಮಾಡಿ ಅಡಿಕೆ ತಗೊಂಡು ಮಾರ್ಕೆಟ್ಗೆ ಹಾಕಿದ್ರೆ ಅವನಿಗೆ ಏನು ರೇಟ್ ಕೊಡ್ತಾನ, ಅಥವಾ ಒಳ್ಳೆ ಕ್ವಾಲಿಟಿ ಇಲ್ಲದೆ ಅವನಿಗೂ ಅದೇ ರೇಟ್ ಕೊಡ್ತಾರೆ. ಹಂಗಾಗಿ ನಾವು ಯಾಕೆ ಮಾಪ ಮಾಡಬೇಕು? ನಮಗೂ ಅದೇ ರೇಟು, ನಾವು ಕಷ್ಟಪಟ್ಟು ಮಾಡಿದವ್ರಿಗೆ ಅದೇ ರೇಟು, ಇನ್ನೊಬ್ಬ ಅಲ್ಲಿ ಏನೋ ರೋಡ್ ಬದಿಯಲ್ಲಿ ಒಣಸಿರ್ತಾನೆ ಅವನು ಒಳ್ಳೆ ಕ್ವಾಲಿಟಿ ಅಡಿಕೆ ಮಾಡಿಲ್ಲ ಅವನಿಗೆ ಅದೇ ರೇಟ್ ಕೊಡ್ತಾರೆ. ಮತ್ತೆ ಯಾಕೆ ಅಂತೇಳಿ ಕ್ವಾಲಿಟಿನ ಈಗ ತುಂಬಾ ಜನ ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದು ಕಮ್ಮಿ ಮಾಡಿ, ಮಲೆನಾಡದ ಕೂಡ ಕೂಡ ತುಂಬಾ ಕಡಿಮೆ ಆಗಿದೆ ಈಗ. ಆ ಹಿಂದಿನ ಕ್ವಾಲಿಟಿ ಬರ್ತಾ ಇಲ್ಲ ಈಗ, ಇಲ್ಲ ಕೆಲವೇ ಕೆಲವು ಮಂದಿ ಮಾತ್ರ ಒಳ್ಳೆ ಕ್ವಾಲಿಟಿ ಅಡಿಕೆ ಮಾಡ್ತಾ ಇದ್ದಾರೆ ಈಗ.